ಸ್ವಲ್ಪ ರೂಟ ಮತ್ತೆ ಗಂಜಲ ಮಿಕ್ಸ್ ಮಾಡಿಕೊಂಡು ಹಾಕಬೇಕು. ಬೇರೆ ಏನು ಗೊಬ್ಬರ ಎಲ್ಲ ಹಾಕಬೇಕಾಗ್ತದೆ? ಹೌದು ಸರ್, ಎರಡು ಸಾರಿ ಗೊಬ್ಬರ ಹಾಕಬೇಕು ರೀ. ಹೂ ಬಿಡೋದು ಇನ್ನೂ ಒಂದು ತಿಂಗಳು ಇರ್ಲಿಕ್ಕಾಗ್ರಿ ಸರ್. ಒಟ್ಟು ಎಷ್ಟು ಅವಧಿಯ ಬೆಳೆ ಬರ್ತದೆ ಕೈಗೆ ಸರ್? ಅದು ನಾವು ಚೆನ್ನಾಗಿ ತಂದೇವನ್ರಿ, ಒಂದು 15 ಸಾರಿ ಕಡಿತದ್ರಿ ಸರ್. ಎಷ್ಟು ಸಮಯಕ್ಕೊಮ್ಮೆ ಸ್ಟಾರ್ಟಿಂಗ್ ಸರ್? 3,000 ಅಗಿಯಲ್ರಿ, ಒಂದು 6-8 ಟನ್ ಮಾಲ್ ಬೀಳುತ್ತೆ ಸರ್. ಅಲ್ಲ, ಎಷ್ಟು ಸಮಯಕ್ಕೆ ಬೆಳೆ ಬರ್ತದೆ? 7 ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್. 7 ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಒಮ್ಮೆ 7 ತಿಂಗಳಿಗೆ ಫಸಲು ಕುಯ್ದಾದ್ಮೇಲೆ ಮತ್ತೆ ಎಷ್ಟು ಸಮಯ? ನಾವು 7 ತಿಂಗಳಿಗೆ ಭತ್ತ ಫಸ್ಟ್ ಗೆ ರೀ, ಅದು ಸುರುವಿಗೆ ಸ್ವಲ್ಪ ಕಡಿತಾರೆ. ಸೆಕೆಂಡ್ ಸಾರಿ ಇನ್ನೊಂದ್ ಜರ ಜಾಸ್ತಿ ಕಡಿತಾರೆ. ಮೂರೇ ಸಾರಿ ಚಲೋ ಕಡಿತಾರೆ ಸರ್. ಹಿಂಗಾಗಿ ಈ ಟೈಪ್ ಚಲೋ ಅಂದ್ರೆ 15. ಈಗ ಮೊದಲ ಫಸಲು ಆದ ಮೇಲೆ 15 ದಿವಸಕ್ಕೆ ನಮ್ಗೆ ಕಟಿಂಗ್ ಆಗ್ತಾರೆ ಸರ್ ಅಲ್ಲಿ. ಈಗ ಇದನ್ನು ಬೆಳೆಸಲಿಕ್ಕೆ ಬೇರೆ ಏನ್ ಗೊಬ್ಬರ ಹಾಕ್ತೀರಿ? ಇದು ಸಾವಯವ ಗೊಬ್ಬರ ಬೇರೆ ಏನ್ ಹಾಕ್ತೀರಿ? ಸಾವಯವ ಇದೇ ರೀ, ಕೊಟ್ಟಿಗೆ ಗೊಬ್ಬರ ರೀ, ಮತ್ತೆ ಬೇವಿನ ಹಿಂಡಿ ರೀ ಸರ್. ಬೇವಿನ ಹಿಂಡಿ ಹಸಿರಿ ಬೇವಿನ ಹಿಂಡಿ ನಾವು ಜಾಸ್ತಿ ಯೂಸ್ ಮಾಡಕ್ ಸರ್ ಅದ್ರಾಗ್ರಿ, ಕೊಟ್ಟಿಗೆ ಗೊಬ್ಬರದಾಗ ರೀ. ಈಗ ಪಪ್ಪಾಯ ಗಿಡ ದೊಡ್ಡದಾಗಿ ಬೆಳೀತದ ಅಲ್ಲ, ಸಣ್ಣ ಕುಬ್ಜ ಪ್ರಮಾಣದ ಇಲ್ಲ ಸರ್, ಮಿನಿಮಮ್ ಇಲ್ಲಂದ್ರೂ 10-15 ಫೂಟ್ ತಗ ಆಗುತ್ತೆ ಸರ್ ಅದು. ನಾವು ಇನ್ನೂ ಜಾಸ್ತಿ ದಿನ ಬಿಟ್ಟು ಅಂದ್ರೂ 20 ಫೂಟ್ ತಗ ಹೈಟ್ ಬೆಳೀತದೆ. ಈಗ ಅದು ಕಾಯಿಗಳು ಎಷ್ಟಿರ್ತವೆ ಒಂದು ಗಿಡದಲ್ಲಿ ಸರ್? ಮಿನಿಮಮ್ ಇಲ್ಲಂದ್ರೆ 1 ಕ್ವಿಂಟಲ್ ಅಷ್ಟು ಮಾಲ ಕಾಯಿ ಇರುತ್ತೆ ಸರ್ ಅದ್ರ. 1 ಕ್ವಿಂಟಲ್ ಅಂದ್ರೆ ಗಾತ್ರದಲ್ಲಿ ಎಷ್ಟು ದೊಡ್ಡದಿರ್ತವ? ಸಾಧಾರಣ 2.5 ಕೆಜಿ ಇರ್ತಾರೆ ಒಂದ್ ಕಾಯಿ ರೀ. ಸ್ಟಾರ್ಟ್ ಫಸ್ಟ್ ಕಟ್ಟಿಂಗ್ ಅಲ್ಲ, 2.5-3 ತನಕ ಇರ್ತಾರೆ. ಮುಂದೆ ಹೋದಂಗ ಸ್ವಲ್ಪ ಕಡಿಮೆ ಹಾಕೋತೇ ಹೋಗ್ತದೆ ಸರ್. ಅಲ್ಲಿಂದ ಲಾಸ್ಟ್ ಒಂದು ಅರ್ಧ ಕೆಜಿ ಬಿಟ್ಟಿದಲ್ಲ ಸರ್ ಅದು ಲಾಸ್ಟ್ ಕಾಯಿ. ಅಂದ್ರೆ ನಿಮ್ಗೆ ಈ 3 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬರಬಹುದು? 15 ದಿವಸಕ್ಕೆ ಒಂದ್ 10 ಟನ್ ಮ್ಯಾಕ್ಸಿಮಮ್ ಬೆಳಿಬೇಕು ಸರ್. ಹಿಂಗ 15 ಸಾರಿ ಕಡಿತದ ಸರ್. ಅದು ಹೇಗೆ ಈ ಫಸಲು ಕಟಾವ್ ಮಾಡೋದು ಹೇಗೆ, ಯಾವ ವಿಧಾನ ಕ್ರಮ ತಿಳಿಸ್ರಿ? ಅವ್ರು ಅಪ್ಪರಿಗೆ ಅವ್ರ ಪಟ್ ಬಿಟ್ಟಿರ್ತಾರೆ, ಅವರೇ ಬಂದು ಕಟಿಂಗ್ ಮಾಡ್ಕೋತಾರೆ. ಅವ್ರು ಪಟ್ಟ ಎತ್ತಿ ಬೀಳ್ತಾವ್ರಿ ಸೈಡಿಗೆ ರೀ, ಪಟ್ಟ ಬಿದ್ದ ಅವೇ ಕಟಿಂಗ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೋತಾರೆ ಸರ್. ಪೇಪರ್ ಅಲ್ಲಿ ಪೇಪರ್ ಪ್ಯಾಕಿಂಗ್ ಮಾಡಿ ಅವರು ಲೋಡ್ ಮಾಡ್ಕೊಂಡು ಇದು ಮಾಡ್ತಾರೆ. ಎಲ್ಲಿಗೆ ಮಾರಾಟ ಮಾಡ್ತೀರಿ ವಿಶ್ವನಾಥ್ ಪಾಟೀಲ್ ಸರ್? ದೆಹಲಿ ಎಲ್ಲ ಹೋಗ್ತದೆ ಸರ್. ಅದು ದೆಹಲಿಗೂ? ಹಾ, ದೆಹಲಿ ಹೋಗ್ತದೆ. ಈಗ ನಿಮ್ಮಿಂದ ಖರೀದಿದಾರರು ಯಾರು, ಕಲಬುರ್ಗಿ ಅವರ ಅಥವಾ? ನಾವು ಗುಲ್ಬರ್ಗ ಅವರಿಗೆ ಕೊಟ್ಟಿದ್ರಿ ಸರ್. ಎಷ್ಟು ಸಿಗ್ತದೆ ನಿಮ್ಗೆ ರೇಟ್, ಹೇಗೆ ಸಿಗ್ತದೆ ಸರ್? ನಮಗೆ ಮಿನಿಮಮ್ 5 ರೂಪಾಯಿ ಮಾರೂ ಪಸ್ಪಾಸ್ ಆಗುತ್ತೆ ಸರ್. ಕಿಲೋಗೆ 5 ರೂಪಾಯಿ? 5 ರೂಪಾಯಿ ಕೆಜಿ ಮಾರುದು. ಅಂದ್ರೆ ಒಂದು ಕಾಯಿ ಒಂದು 2-2.5 ಕಿಲೋ ಬರ್ತಾ? 2 ಕಿಲೋ ಬಂದೇ ಬರ್ತದೆ ಸರ್. 2 ಕಿಲೋ 10 ರೂಪಾಯಿ ಒಂದು ಕಾಯಿಗೆ ಸಿಕ್ಕಂಗೆ ಅಲ್ವಾ? ಹೌದು ಸರ್. ಆದ್ರೆ ಮಾರಾಟದಲ್ಲಿ 30-40 ರೂಪಾಯಿ ಮಾಡ್ತಾರೆ ಒಂದು ಕಾಯಿಗೆ. ಹೌದು ಸರ್, ನಮ್ಮ ರೈತರು ಅಷ್ಟೇ ಸರ್. ಸರ್, ನೀವು 5 ರೂಪಾಯಿ ಸಿಕ್ಕರೆ ಸಂತೋಷ? ಸಂತೋಷ, ಫುಲ್ ಸಂತೋಷ ಆಗುತ್ತೆ ಸರ್. ಕೆಲವೊಮ್ಮೆ ಬಹಳ ಬೆಲೆ ಇಳಿತ ಅಂತ ಹೇಳಿದ್ರೆ 2 ರೂಪಾಯಿಗೆಲ್ಲ ಕೇಳ್ತಾರ? ಹೌದು ಸರ್, ರೇಟ್ ಇಳಿತಂದ್ರೆ ಅಲ್ಲಿ ನಮ್ಮ ತೋಟಕ್ಕೆ ಬರಲ್ಲ ಸರ್. ಡಿಮ್ಯಾಂಡ್ ಹೇಗಿದೆ, ಬೇಡಿಕೆ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್? ಇವಾಗ ಏನ್ ಪರವಾಗಿಲ್ಲ ಸರ್, 2 ವರ್ಷ ಆಯ್ತು ಪಪ್ಪಾಯ ಫಸ್ಟ್ ಕ್ಲಾಸ್ ನೋಡುವ ಸರ್. ಇವಾಗೇನಿಲ್ಲ, ನಾ ಮಾಡಗತ್ನು 3 ವರ್ಷ ಆಯ್ತು ಸರ್, ಚೆನ್ನಾಗಿ ಆಗುತ್ತೆ ಸರ್. ಇದು ಯಾವ್ದಕ್ಕಾಗಿ ಬಳಸ್ತಾರೆ ಹೆಚ್ಚಾಗಿ ಪಪ್ಪಾಯ? ಸಾಬಾನ ಹಿಂಗೆಲ್ಲ ನಾನು ಸೋಪ್ ತಯಾರಲು ಹಿಂಗೆ ಇದು ಮಾಡ್ತಾರೆ ಸರ್. ಆಮೇಲೆ ಮೆಡಿಕಲ್ ಸ್ವಲ್ಪ ಇದು ಸರ್. ಮತ್ತೆ ಎಲ್ಲ ಲಾಸ್ಟ್ ಟೈಮಿಗೆ ಪಪ್ಪಾಯ ಕಟಿಂಗ್ ಆದ್ರೆ ಎಲ್ಲ ಲಾಸ್ಟ್ ಸಣ್ಣ ಕಾಯಿ ಇದ್ದ ಕಡ್ರಿ, ನಾವು ಕಟಿಂಗ್ ಅದು ಹಾಲು ಇರ್ತದೆ ಸರ್. ಅದು ಹಾಲು ಸಿಗುತ್ತೆ? ಹೌದು ಸರ್, ಪಪ್ಪಾಯಿಂದ ಕಾಯಿಯಿಂದ ಹಾಲು ತೆಗಿತಾರೆ ಸರ್. ಅದು ಎಲ್ಲಿ ತೆಗಿತಾರೆ? ಅಲ್ಲೇ ಗಿಡದ ಅಲ್ಲೇ ತೆಗಿತಾರೆ ಸರ್. ಅಲ್ಲಿ ಕೆಳಗೆ ಏನ್ ಮಾಡ್ತಾರೆ ಹಾಲನ್ನ? ಅದು ಹಾಲು ಮೆಡಿಕಲ್ ಯೂಸ್ ಮಾಡ್ತಾರೆ ಸರ್. ಅದು ನಾವು ಹಾಲು ಕೊಟ್ಟಿದ್ದೀವ್ರಿ ಸರ್. ಅದನ್ನು ನೀವು ಕಾಯಿ ಕೊಡ್ತೀರಾ, ಹಾಲಿಗೆ ರೇಟ್ ಹಚ್ಚಿದ್ದೀರಾ ಹೇಗೆ? ಇಲ್ಲ ಸರ್, ಲಾಸ್ಟಿಂಗ್ ರೀ, ಸಣ್ಣ ಕಾಯಿ ಆದ್ಬಿಡ್ತೀರಿ, ಇದು ನಮ್ಮ ಹಾರ್ವೆಸ್ಟಿಂಗ್ ಮುಗಿತದ್ರಿ ಸರ್. ಹಾರ್ವೆಸ್ಟಿಂಗ್ ಮುಗಿದ ಬಳಿಕ ಲಾಸ್ಟಿಂಗ್ ನಾವು ಇವತ್ತು ಪಪ್ಪಾಯ ತೆಗಿಬೇಕಾಗ್ಯದ. ಆ ಟೈಮಿಗೆ ಏನದ, ಉಳಿದ ಕಾಯಿಗಳು ವೇಸ್ಟ್ ಮಾಡದೆ ಅವ್ ಎಷ್ಟು ಹಾಲು ತಕೊಂಡ್ರಿ, ಮುಂದೇನದ ಅದು ನಮಗ್ ಮತ್ತ ಅದ್ರ ರೂಟ್ರಾವೇಟರ್ ಹೊಡೆದೇವನ್ರಿ ಸರ್. ಅದು ಮತ್ತ ಬೆಳೆ ಭೂಮಿ ಫಲವತ್ತತೆ ಜಾಸ್ತಿ ಮಾಡುತ್ತೆ ಸರ್. ಅದು ಕಾಯಿ ಹಾಲು ತೆಗ್ದಾದ ಮೇಲೆ ಉಳಿದ ತ್ಯಾಜ್ಯಗಳೆಲ್ಲ ರೂಟ್ರಾವೇಟರ್ ಹೊಡೆಸಿಬಿಟ್ರಿ, ನೆಲದಾಗ ಇದು ಆತಲ್ರಿ ಸರ್. ಅದೇನು ಮಿಷನ್ ತರ್ತಾರೆ ಏನು ಮತ್ತೆ ಹಾಲು ಮಾಡ್ಲಿಕ್ಕೆ? ಇಲ್ಲ ಸರ್, ಅವು ಬ್ಲೇಡ್ ಮುಖಾಂತರ ಹೊಡಿತಾರೆ ಸರ್. ತಳಗೆಲ್ಲ ಪ್ಲಾಸ್ಟಿಕ್ ಹಾಕ್ಬಿಟ್ರಿ, ಗಿಡದ ಬಡಕ್ಕೆಲ್ಲ ಪ್ಲಾಸ್ಟಿಕ್ ಹಾಕ್ತಾರೆ, ಬ್ಲೇಡ್ ಗಳು ಎಲ್ಲ ಮಾರ್ಕ್ ಮಾಡ್ಕೋತಾರೆ, ಅದ್ರಿಂದ ಹಾಲು ಸುರಿತಾರೆ ತಳಗ್ರಿ. ಕಾಯಿಯಿಂದ? ಕಾಯಿಯಿಂದ ಸುರಿಬಿಟ್ಟು ಅದು ಕಾಯಿಯನ್ನು ಕೊಯ್ದು ಮಿಷನ್ಗೆ ಹಾಕೋದ? ಇಲ್ಲ ಇಲ್ಲ ಇಲ್ಲ ಸರ್, ಸುಮ್ಮನೆ ಬ್ಲೇಡ್ ಏನು ಮಾರ್ಕ್ ಮಾಡ್ಕೋತ ಹೋದ್ರೆ ಸರ್. ಕಾಯಿಗೆ? ಹಾ ಸರ್, ಕಾಯಿಗೆ ಬ್ಲೇಡ್ ಮಾರ್ಕ್ ಮಾಡ್ಕೋತ ಹೋದ್ರೆ ತಾನೇ ತಳ ಬೀಳುತ್ತಾರೆ ಹಾಲು. ಹಾ ರೀ, ಬಿದ್ದ 5 ಮಿನಿಟ್ನಾಗ ಅದು ಇದು ಆತ ಸರ್, ಹೆಪ್ಪುಗಡತ ಸರ್. ಔಷಧಿಯ ಬಳಕೆ ತಗೊಳ್ತಾರೆ? ಹಾ ಸರ್, ಔಷಧಿ ಬಳಕೆ ಹೋಯ್ತಾರೆ ಸರ್. ಓಹೋ, ಇದು ಒಂದು ಕೊನೆ ಹಂತಕ್ಕೆ ಸಿಗುವಂತ ಲಾಭ ರೈತನಿಗೆ.

ಅಂದ್ರೆ ನೀವು ಈಗ ಶಿಕ್ಷಣ ಮುಂದುವರಿಸಿದ ಕೃಷಿಯಲ್ಲಿ ಮುಂದುವರೆದಿರೋದು ತೃಪ್ತಿ ಇದೆ? ತೃಪ್ತಿ ಸರ್ ನಾವು. ಅಲ್ಲ ವಿಶ್ವನಾಥ್ ಪಾಟೀಲ್, ನಿಮ್ಮಾಗೆ ಯುವಕರು ಈಗ ಎಲ್ಲ ತಿರುಗಾಡೋದು ಅದು ಇದು ಮಾಡ್ತಾ ಇದ್ದಾರೆ, ಕೃಷಿ ಇದ್ರು ಭೂಮಿ ಇದ್ರೂ ಕೂಡ ಕೃಷಿ ಮಾಡೋದಿಲ್ಲ, ಉಳುಮೆ ಮಾಡೋದಿಲ್ಲ, ಕೃಷಿ ಭೂಮಿ ಪಾಳು ಬಿದ್ದಿರ್ತದೆ, ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ದಯವಿಟ್ಟು ಮಾಡ್ರಿ, ಕೃಷಿ ಚೆನ್ನಾಗಿದೆ ಮಾಡ್ರಿ, ಮನಸ್ಸು ಕೊಟ್ಟು ಮಾಡಿದ್ರೆ ಎಲ್ಲ ಸಿಕ್ಕೇ ಸಿಗಪ್ಪ, ಒಂದು ಆತ್ಮದ ಸಂತೋಷನೂ ಸಿಗ್ತದೆ ಮತ್ತೆ ಒಳ್ಳೆ ಆರೋಗ್ಯನೂ ಕಾಪಾಡ್ಲಿಕ್ಕೆ. ಈಗ ಹಂಗದ್ರಿ ಸರ್, ನಾವು ತಂದೆ ತಾಯಿಗಳಿಗೆ ನಾವು ಬಿಟ್ಟು ಹೋದೆ ಅಂದ್ರಿ ನೋಡ್ಕೊಳ್ಳೋ ಬಹಳ ಕಷ್ಟ ಆಗ್ತಾರೆ, ಅದನ್ನೂ ಆಗ್ತಾರೆ, ನಮ್ ಭೂಮಿಯನ್ನು ಕಾಯ್ತೇವ್ರಿ, ನಮ್ ತಂದೆ ತಾಯಿನು ಕಾಯ್ತೇವ್ರಿ. ಹಿಂಗಾಗಿ ಈಗ ನಿಮ್ಮ ಜೊತೆಗೆ ಯಾರಿದ್ದಾರೆ? ನಮ್ ತಂದೆ ತಾಯಿ ವಯಸ್ಸಾದಾಗಿದೆ ಅಂದ್ರೆ 50-60 ನಮ್ ತಂದೆ ತಾಯಿ ಒಟ್ಟಿಗೆ ನೀವು ಇದ್ದೀರಿ? ಒಟ್ಟಿಗೆ ಸೇರಿ ಕೃಷಿ ಮಾಡೋದು? ಹಾ ಸರ್. ಈಗ ಕೃಷಿ ಮಾಡ್ಲಿಕ್ಕೆ ಈ ಕೂಲಿ ಆಳುಗಳ ಕೊರತೆ ಇದೆ ಅಂತ ಹೇಳ್ತೀರಿ, ನೀವು ಅದ್ರ ಬಗ್ಗೆ ಏನ್ ಮಾಡ್ತೀರಿ? ಕೂಲಿ ಆಳುಗಳ ಕೊರತೆ ಇದ್ರ ಸರ್, ಎಲ್ಲ ಪಗಾರ ಜಾಸ್ತಿ, ಅವ್ರಿಗೆ ಯಾರಿಗೆ ಅಪ್ಲೈ ಇಲ್ರಿ ಸರ್, ಹೆಂಗನರಿ ಈ ಎಲ್ಲ ರೇಟ್ ಜಾಸ್ತಿ ಆಗ್ಬೇಕ್ರಿ, ಅವ್ರಿಗೆ ಏನನ್ನದ್ರಿ? ನನಗೆ ಅಂತ ವಿಶ್ವನಾಥ್ ಪಾಟೀಲ್ ಹೆಚ್ಚು ದುಡಿತೀರಾ ಅಂತ? ಹೌದು ಸರ್, ನಾವು ಸ್ವತಃ ದುಡಿತೀವಿ ಸರ್. ಸ್ವತಃ ದುಡಿಬೇಕು? ಹಾ, ಮೇನ್ ನಾವು ಸ್ವತಃ ದುಡಿಬೇಕ್ರಿ, ಅಂದ್ರೆ ನಮ್ಗೆ ಉಳಿತೀರಿ, ಇಲ್ಲ ಅಂದ್ರೆ ಎಲ್ಲಾನೇ ಕೂಲಿ ಮಾಡ್ಕೋತ ಹೋದ್ರೆ ಅಂದ್ರೆ ಈಗ ಎಲ್ಲಾನು ನಾವೇ ಮಾಡೋದಾಗಲ್ಲ ಸರ್. ಆಗಲ್ಲ, ಹಾ, ಒಂದ್ ಟೈಮ್ ಜನ ತೋನಿಬೇಕು. ಹಾ, ಬೇಕು, ಅವ್ರ ಇಲ್ಲೇ ನಡೆಯಲ್ಲೇರಿ, ನಾವ್ ಯಾವಾಗ ಮಾಡೋದಾಗ್ತಾರೆ ಸರ್, ಒಂದ್ ಮಾಡಬಹುದ್ರಿ, ನಾಲ್ಕೈದು ಕೆಲಸಗಳು ಒಬ್ಬರಿಗೆ ಹೆಂಗಾಗತ್ತರಿ, ನಮ್ಗೆ ಇಟ್ಕೊಳ್ಬೇಕಾಗ್ತದೆ, ಇಟ್ಕೊಳ್ಬೇಕ್ರಿ. ತುಂಬಾ ಒಳ್ಳೇದು ವಿಶ್ವನಾಥ್ ಬಾಬರಾವ್ ಪೊಲೀಸ್ ಪಾಟೀಲ್ರೆ, ನಿಂಬಾಳದಂತ ಪ್ರದೇಶದಲ್ಲಿ ಮಿಶ್ರ ಬೆಳೆ, ಅದರಲ್ಲೂ ಕೂಡ ಈ ಪಪ್ಪಾಯ ಕೃಷಿಯಲ್ಲಿ ಬಹಳ ಯಶಸ್ವಿ ಒಬ್ಬ ಕೃಷಿಕನಾಗಿ, ಅದರ ಜೊತೆಗೆ ಪೇರಳೆ, ನುಗ್ಗೆ, ಕಲ್ಲಂಗಡಿ ಅಂತ ಕೃಷಿಯನ್ನ ಮಾಡಿ ವರ್ಷ ಪೂರ್ತಿ ಒಂದು ಆರ್ಥಿಕ ಸಂಪನ್ಮೂಲ ಗಳಿಸುವ ಹಾಗೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಬಹಳ ತೃಪ್ತಿಯ ಜೀವನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಮ್ಮ ಯುವಕರಿಗೆ ಒಬ್ರು ಆದರ್ಶ ವ್ಯಕ್ತಿ, ಯಾಕೆಂತ ಹೇಳಿದ್ರೆ ಕೃಷಿ ಕೇವಲ ಹಿರಿಯರೇ ಮಾಡ್ತಾ ಇದ್ರು, ಆದ್ರೆ ಯುವಕರು ಕೂಡ ಕೃಷಿ ಭೂಮಿಗೆ ಬಂದು ಕೃಷಿಯನ್ನ ಮಾಡಿ ಬಹಳ ನೆಮ್ಮದಿಯ ಒಂದು ಬದುಕನ್ನ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ನೀವು ಹೇಳಿದ್ರಿ. ಇನ್ನಷ್ಟು ಒಳ್ಳೇದಾಗ್ಲಿ, ತುಂಬಾ ಒಳ್ಳೆಯ ಕೃಷಿ ನಿಮ್ಮಿಂದ ಬಂದು ಆರ್ಥಿಕವಾಗಿ ಸಬಲರಾಗಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಆಶಿಸ್ತ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಈಗ ಕೃಷಿಕರು ಒಮ್ಮೊಮ್ಮೆ ಆಸೆ ಪಡ್ತಾರೆ ವಿಶ್ವನಾಥ್ ಪಾಟೀಲ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೌದು ಸರ್, ಹೇಳ್ತೀನಿ ಸರ್. 9972 9972 ಮತ್ತೆ 9970 9970 46 ಸರ್. 46 ಅಂದ್ರೆ 9972 9970 46 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿದ್ರೆ ನೀವೆಲ್ಲ ಮಾಹಿತಿ ಕೊಡ್ತೀರಿ ಸರ್? ಮಾಡ್ರಿ ಸರ್, ಯಾವಾಗನೂ ಮಾಡ್ರಿ ಸರ್, ನನಗೆ ಎಷ್ಟು ಹೋದ ಅಷ್ಟು ಹೇಳ್ತೀನಿ ಸರ್. ತುಂಬಾ ಧನ್ಯವಾದ ಪಟೇಲ್, ನಮ್ಮ ಜೊತೆ ಮಾತಾಡಿದಕ್ಕಾಗಿ ಧನ್ಯವಾದ. ಧನ್ಯವಾದ ಸರ್. ಇದುವರೆಗೆ ಮಣ್ಣಿನ ಮಗ ಇದರಲ್ಲಿ ನಿಂಬಾಳದ ಯುವ ಕೃಷಿಕ ವಿಶ್ವನಾಥ್ ಪಾಟೀಲ್ ಅವರೊಂದಿಗೆ ಮಿಶ್ರ ಬೆಳೆಯಲ್ಲಿನ ಅನುಭವ ಕುರಿತು ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಕೇಳಿ ದತ್ತರಾಜ್ ಕಲ್ಶೆಟ್ಟಿ ಮತ್ತು ಸಂಗಡಿಗರಿಂದ ತತ್ವಪದಗಳು. ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ, ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ, ನಡಿರಕ್ಕ ನಡಿ ತಂಗಿ ಹೊಳಿಗಂತ್ಯಾಕ, ನಡಿರಕ್ಕ ನಡಿ ತಂಗಿ ಹೊಳಿಗಂತ್ಯಾಕ, ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ, ನಡಿರಕ್ಕ ನಡಿ ತಂಗಿ ಹೊಳಿಗಂತ್ಯಾಕ. ಹೊಳಿ ಐತಿ ದೂರ ಮನೆಗಿಲ್ಲ ಯಾರ, ಹೊಳಿ ಐತಿ ದೂರ ಮನೆಗಿಲ್ಲ ಯಾರ, ಒಗಿಲಾಕ್ ಹೋಗ್ಬೇಕಂದ್ರ ಅಳತಾದ ಪಾರ, ಒಗಿಲಾಕ್ ಹೋಗ್ಬೇಕಂದ್ರ ಅಳತಾದ ಪಾರ, ಒಗಿಲಾಕ್ ಹೋಗ್ಬೇಕಂದ್ರ ಅಳತಾದ ಪಾರ, ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ, ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ. Thank you. ಶಿರ್ಯಾವಯೇಸ ದೋತ್ರಾವಾಸ ಶಿರ್ಯಾವಯೇಸ ದೋತ್ರಾವಾಸ ಕುಬಸಾ ಉಣಸೋದರೊಳಗ ಹೊತ್ತುಳಿತ ತಾಸ ಕುಬಸಾ ಎಣಸದರೊಳಗ ಹೊತ್ತುಳಿತ ತಾಸ ಕುಬಸಾ ಎಣಸದರೊಳಗ ಕುಬಸಾ ಎಣಸದರೊಳಗ ಕುಬಸಾ ಎಣಸದರೊಳಗ ಹೊತ್ತುಳಿತ ತಾಸ ನಡಿರಕ್ಕ ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ ನಡಿರಕ್ಕ ನಡಿ ತಂಗಿ ಹೊಳಿಗಂತ್ಯಾಕ ನಡಿರಕ್ಕ ನಡಿ ತಂಗಿ ಹೊಳಿಗಂತ್ಯಾಕ ಅಡಿಗೆ ಮಾಡ್ಬೇಕಂದ್ರ ಮನ್ಯಾಗಿಲ್ಲ ಗಡಿಗೆ ಅಡಿಗೆ ಮಾಡ್ಬೇಕಂದ್ರ ಮನ್ಯಾಗಿಲ್ಲ ಗಡಿಗೆ ಅಡಿಗೆ ತಪ್ಪಿದರ ಬೀಳ್ತದ ಬಡಿಗೆ ಅಡಿಗೆ ತಪ್ಪಿದರ ಬೀಳ್ತದವ್ವ ಬಡಿಗೆ ಅಡಿಗೆ ತಪ್ಪಿದರ ಅಡಿಗೆ ತಪ್ಪಿದರ ಅಡಿಗೆ ತಪ್ಪಿದರ ಬೀಳ್ತದ ಬಡಿಗೆ ಬೀಳ್ತದವ್ವ ಬಡಿಗೆ ಬೀಳ್ತದವ್ವ ಬಡಿಗೆ ನಡಿರಕ್ಕ ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ ನಡಿರಕ್ಕ ನಡಿ ತಂಗಿ ಹೊಳಿಗಂತ್ಯಾಕ ನಡಿರಕ್ಕ ನಡಿ ತಂಗಿ ಹೊಳಿಗಂತ್ಯಾಕ ರಾಮ್ಪುರದ ಭಕ್ಕ ಭೀಮಾ ತೀರದ ನಕ್ಕ ರಾಮ್ಪುರದ ಭಕ್ಕ ಭೀಮಾ ತೀರದ ನಕ್ಕ ನನಗ ನೋಡಿ ಆವ ಕುಲು ಕುಲು ನಕ್ಕ ನನಗ ನೋಡಿ ಆವ ಕುಲು ಕುಲು ನಕ್ಕ ನನಗ ನೋಡಿ ಆವ ಕುಲು ಕುಲು ನಕ್ಕ ನನಗ ನೋಡಿ ಆವ ನನಗ ನೋಡಿ ಆವ ನನಗ ನೋಡಿ ಆವ ಕುಲು ಕುಲು ನಕ್ಕ ಕುಲು ನಕ್ಕ ನಡಿರಕ್ಕ ನಡಿ ತಂಗಿ ನಡಿರಕ್ಕ ನಡಿ ತಂಗಿ ಹೋಗೋಣಗಿಲಾಕ ನಡಿರಕ್ಕ ನಡಿ ತಂಗಿ ಪಡಿಗಂತ್ಯಾಕ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಆಗ ಜತನಗೆ ಮೊಲೆ ಹಾಲಿಲ್ಲದೆ ಆಗ ಜತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳು ಇದಳು ಪುತ್ರನ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಭಕ್ತಿರಸವ ದಣಿಯಲೂಡು ಭಕ್ತಿರಸವ ದಣಿಯಲೂಡು ಶಕ್ತಿವಂತನಾಗಿ ಬಾಳ ಭಕ್ತಿರಸವ ದಣಿಯಲೂಡು ಶಕ್ತಿವಂತನಾಗಿ ಬಾಳ ಮುಕ್ತಿ ಮಾರ್ಗ ಹಿಡಿದು ಬಾರೆಂದು ಮುಕ್ತಿ ಮಾರ್ಗ ಹಿಡಿದು ಬಾರೆಂದು ಉಕ್ತಿಯಿಂದ ಕಳುಹಿದಳು ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಗಜತನಗೆ ಮೊಲೆ ಹಾಲಿಲ್ಲದೆ ಅಗಜತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳು ಇದಳು ಪುತ್ರನ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಇದುವರೆಗೆ ದತ್ತರಾಜು ಕಲಶೆಟ್ಟಿ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ.